58 ನಗರ ಸ್ಥಳೀಯ ಸಂಸ್ಥೆ ಹಾಗೂ 59 ಗ್ರಾಮ ಪಂಚಾಯಿತಿಗಳ ಚುನಾವಣಾ ಮತ ಎಣಿಕೆ ಪ್ರಕ್ರಿಯೆ ಪೂರ್ಣ. ಸಕಾಲ ಮಿತ್ರ ಕಾರ್ಯಕ್ರಮ, ಸರ್ಕಾರದ ಯೋಜನೆ ಕುರಿತು ಸಾರ್ವಜನಿಕರಲ್ಲಿ ಅರಿವು, ಸಚಿವ ಬಿಸಿ ನಾಗೇಶ್. ಕರ್ನಾಟಕ ಲೋಕಾಯುಕ್ತ ನೂತನ ಜಾಲತಾಣ ಲೋಕಾರ್ಪಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಕೇಳಿಗರೆ, ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಇನ್ನು ಮುಂದೆ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ಮಾಣಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ನಮ್ಮ ಕಿಸಾನ್ ಮಾಣಿಯಲ್ಲಿ ರಬ್ಬರ್, ತೆಂಗು, ಕೊಕ್ಕೋ ಬೆಳೆಗಳನ್ನು ಸಾಗುವಳಿ ಮಾಡಿಕೊಂಡಿರುವ ಮಡಿಕೇರಿ ತಾಲೂಕು ಚೆಂಬು ಗ್ರಾಮದ ಎಸ್ ಮಹೇಶ್ವರ ಭಟ್ ಅವರೊಡನೆ ಸಂದರ್ಶನ. ರೈತ ಬಾಂಧವರೇ, ಕೇಳಿದ್ರೆ ನಾಡಿನಲ್ಲಿ ಕೃಷಿಯಲ್ಲಿ ಚೆನ್ನಾಗಿ ತೊಡಗಿಸಿಕೊಂಡಿರುವ ಪದವೀಧರರು, ಸ್ನಾತಕೋತ್ತರ ಪದವಿ ಮಾಡಿಕೊಂಡು ಕೆಲಸ ಮಾಡ್ತಿರೋರು ಅಲ್ಲಲ್ಲಿದ್ದಾರೆ. ಈಗಂತೂ ಹೆಚ್ಚು ಓದಿ ಬೇರೆ ಬೇರೆ ಕೆಲಸಗಳನ್ನ ಮಾಡಿಕೊಂಡು ಹಳ್ಳಿಗೆ ವಾಪಸ್ ಆಗಿರೋರನ್ನು ಕಾಣ್ತಾ ಇದ್ದೀವಿ. ಬಹಳ ವರ್ಷಗಳಿಂದ ಕೃಷಿಯಲ್ಲಿ ತೊಡಗಿಸಿಕೊಂಡಿರುವ ಮಡಿಕೇರಿ ತಾಲೂಕು ಚೆಂಬು ಗ್ರಾಮದ ಎಸ್ ಮಹೇಶ್ವರ ಭಟ್ ಅವರ ಜೊತೆಗೆ ನಾವು ಮಾತನಾಡ್ತಾ ಇದ್ದೀವಿ. ಸ್ನಾತಕೋತ್ತರ ಪದವಿಯನ್ನು ಮಾಡಿಕೊಂಡು ಕೃಷಿಗೆ ಬಂದಿದ್ದಾರೆ ಮಹೇಶ್ವರ ಭಟ್ರು. 7 ಬೆಳೆಗಳನ್ನು ಕಂಡಿದ್ದಾರೆ, ಆದರೂ ಕೃಷಿ ಮಮತೆ ಅವರಲ್ಲಿದೆ. ರಬ್ಬರ್, ತೆಂಗು, ಕೋಕೋ, ಬಾಳೆ ಮತ್ತಿತರ ಬೆಳೆಗಳನ್ನು ಸಾಗುವಳಿ ಮಾಡುತ್ತಿದ್ದಾರೆ. ಅವರ ಅನುಭವ ಹೇಗಿದೆ, ಏನೇನು ಏರಿಳಿತಗಳನ್ನು ಕಂಡಿದ್ದಾರೆ ಅನ್ನೋದನ್ನ ಇವತ್ತು ಈ ಕಾರ್ಯಕ್ರಮದಲ್ಲಿ ತಾವು ಆಲಿಸಿಕೊಳ್ಬಹುದು. ಮಹೇಶ್ವರ ಭಟ್ರೆ, ಯಾವಾಗ ತಾವು ಸ್ನಾತಕೋತ್ತರ ಪದವಿಯನ್ನು ಮುಗಿಸಿದ್ದು? ನಾನು 1989 ಸ್ನಾತಕೋತ್ತರ ಪದವಿ ಎಂಎ ಇನ್ ಸೋಷಿಯಾಲಜಿ ಮಾಡಿದ್ದೇನೆ. 89 ಅಲ್ಲಿ ನಾನು ನಮ್ಮ ಊರಿಗೆ ಬಂದಿದ್ದೇನೆ. ಹಾಗೆ ಇಲ್ಲಿ ತಂದೆಯವರಿದ್ದರು, ಅವರೊಟ್ಟಿಗೆ ಸೇರಿಕೊಂಡು ಕೃಷಿ ಕೆಲಸಕ್ಕೆ ತೊಡಗಿ ಉಂಟಿದ್ದೇನೆ. ಬಂದಾಗ ಪರಿಸ್ಥಿತಿ ಹೇಗಿತ್ತು, ಏನೇನು ಬೆಳೆಯಿದ್ದು? ಆವಾಗ ನಮಗೆ ಜಮೀನು, ಅಡಿಕೆ ತೋಟ ಮತ್ತು ತೆಂಗು ಇತ್ತು, ಮತ್ತು ಮೇಲೆ ಡ್ರೈಲ್ಯಾಂಡಲ್ಲಿ ಸ್ವಲ್ಪ ಗೇರು ಬೀಜ ಮಾತ್ರ ಇದ್ದಿದ್ದು, ಬೇರೆ ಯಾವುದೂ ಇರಲಿಲ್ಲ. ಅಡಿಕೆ ಚೆನ್ನಾಗಿ ಬರ್ತಾ ಇತ್ತಾಗ ಸಾಧಾರಣ 8.5 ಎಕರೆ ತೋಟದಲ್ಲಿ 30 ಗಂಡಿ ಅಡಿಕೆ ಅಂದಾಜಿ, ಸಾಧಾರಣ 65-70 ಕ್ವಿಂಟಲ್ ಅಡಿಕೆ ಬರ್ತಾ ಇತ್ತು. ಈಗ ಅನೇಕ ಭಾಗಗಳಲ್ಲಿ ಅಡಿಕೆಗೆ ಹಳದಿ ರೋಗ ಬಂದು ತೋಟ ತೋಟವೇ ಹೋಗ್ಬಿಟ್ಟಿದೆ. ನಿಮ್ದು ಯಾವಾಗ್ಲಿಂದ ಈ ಸಮಸ್ಯೆ ಶುರುವಾಯ್ತು, ಏನು ಕಾರಣ ಅಂತ ಹೇಳ್ತೀರಿ? ಅಡಿಕೆ ತೋಟಕ್ಕೆ ಹಳದಿ ರೋಗ ನಾನು ಇಲ್ಲಿ ಬಂದು ಕೃಷಿಗೆ ತೊಡಗಿರುವಾಗಲೇ ಹಳದಿ ರೋಗ ಶುರುವಾಗಿದೆ. ಆ ಟೈಮಲ್ಲಿ ನಮ್ಮ ತೋಟದಲ್ಲಿ ಕೆಳಗಿನ ಪೋರ್ಷನ್ನಲ್ಲಿ ಹಳದಿ ಕಾಣಿಸ್ತಾ ಇತ್ತು, ಆದರೂ ಫಸಲಿಗೆ ಏನು ತೊಂದರೆ ಆಗಿರಲಿಲ್ಲ. ಅದನ್ನ ನಂತರ ಬರ್ತಾ ಸಾಧಾರಣ 1998 ನಂತರ ತೋಟ ಇಡೀ ಹಳದಿ ಆಗ್ಲಿಕ್ಕೆ ಶುರುವಾಗಿದೆ. ಅದರ ನಂತರ ತೋಟ ಇಡೀ ಹಳದಿಯಾಗಿ ಮಾರ್ಪಟ್ಟಿತ್ತು. ಏನು ಕಾರಣ ಅಂತ ಹೇಳ್ತೀರಿ ಭಟ್ರೆ? ಅದಕ್ಕೆ ಏನು ಕಾರಣ ಅಂತ ಹೇಳಲಿಕ್ಕೆ ನಮಗೆ ಈಗ ವೈರಸ್ ಇಂದಾಗಿ ಅದು ಬರುವಂತದ್ದು ಅಂತ ಹೇಳ್ತಾ ಇದ್ದಾರೆ, ಆದರೂ ಯಾವುದಕ್ಕೂ ಆ ಹಳದಿ ರೋಗ ಬಗ್ಗುತ್ತಾ ಇಲ್ಲ. ನಾವು ಮೊದಲು ಡೊಲೊಮೈಟು ಮತ್ತೆ ತಿಮೇಟು ಮತ್ತೆ ಸುಣ್ಣದ ಚಿಪ್ಪಿ, ಬೇವಿನ ಹಿಂಡಿ ಎಲ್ಲವನ್ನೂ ಪ್ರಯೋಗ ಮಾಡಿ ಆಗಿದೆ. ಎಲ್ಲವನ್ನೂ ಹಾಕಿ ನಾನು ಕೈ ಸುಟ್ಟುಕೊಂಡಿದ್ದೇನೆ, ಯಾವುದಕ್ಕೂ ಈ ಹಳದಿ ರೋಗ ಬಗ್ಲಿಲ್ಲ. ಸಸಿ ನೆಡುವಾಗ ಚೆನ್ನಾಗಿರ್ತದೆ, ನಂತರ ಸುಳಿ ಕುಳಿತು ಹಳದಿ ಬಣ್ಣಕ್ಕೆ ತಿರುಗುತ್ತಾ ಇರ್ತದೆ. ಹಾಗಾಗಿ ಅಡಿಕೆ ತೋಟಗಳೆಲ್ಲ ನಶಿಸಿ ಹೋದವು. ಆದ್ರೂ ಎದೆ ಗುಂದದಲ್ಲೇ ಅಥವಾ ಮನಸ್ಸಿಗೆ ತುಂಬಾ ಹಚ್ಚಿಕೊಳ್ಳದಲ್ಲೇ ಪರ್ಯಾಯ ಬೆಳೆಗಳತ್ತ ಯೋಚನೆ ಮಾಡಿದ್ರೆ, ಅಡಿಕೆ ಇರುವ ಜಾಗದಲ್ಲಿ ರಬ್ಬರ್ ಅನ್ನ ಹಾಕ್ಲಿಕ್ಕೆ ಶುರು ಮಾಡಿದ್ರೆ, ಈಗ ರಬ್ಬರ್ ಫಲ ಕೊಡ್ತಾ ಇದೆಯಲ್ವಾ? ಹೌದು, ಅಡಿಕೆ ಇರುವ ತೋಟದಲ್ಲಿ ನಾನು ಆದಷ್ಟು ಉಪ ಬೆಳೆಗಳನ್ನು ಬೆಳೆಸಬೇಕು ಅಂತ ಅಂದಾಜು ಮಾಡಿಬಿಟ್ಟು ಕೆಳಗಿನ ನೀರಾವರಿ ಇರುವ ಜಾಗದಲ್ಲಿ ರಬ್ಬರ್ ಹಾಕಲಿಲ್ಲ, ಮೇಲೆ ಡ್ರೈ ಲ್ಯಾಂಡ್ ಗಳಲ್ಲಿ ಪರ್ಯಾಯ ಬೆಳೆಯಾಗಿ 2006 ರಬ್ಬರ್ ಸಸಿಗಳನ್ನು ತಂದು ನಾಟಿ ಮಾಡಿದ್ದೇನೆ. ಈಗ ಫಸಲಿಗೆ ಬಂದಿದೆ, ಹಾಲು ತೆಗಿತಾ ಇದ್ದೇನೆ. ಕೆಳಗಿನ ಪೊರ್ಷನ್ನಲ್ಲಿ ಆದಷ್ಟು ತೆಂಗನ್ನು ಅಭಿವೃದ್ಧಿ ಮಾಡಿ ತೆಂಗು ಮತ್ತು ಕೊಕ್ಕೋ, ಆ ಟೈಮಲ್ಲಿ ಕೊಕ್ಕೋ ಕ್ಯಾಡ್ಬರಿಯವರಿಂದ ಸಾಧಾರಣ ಒಂದು 450 ಗಿಡಗಳನ್ನು ತಕೊಂಡು ಬಂದು ಕೊಕ್ಕೋ ಬೆಳೆಸುವ ಅಂತ ಹೇಳಿ ನಾಟಿ ಮಾಡಿ ಫಸಲಿಗೆ ಬಂತು. ಅದರ ಎಡೆಯಲ್ಲಿ ಕದಳಿ ಬಾಳೆಯನ್ನು ನಾಟಿ ಮಾಡಿ ಅದರಿಂದವು ಫಲ ತೆಗೆದಿದ್ದೇನೆ. ಈಗ ಈ ಮಂಗಳ ಹಾವಳಿಯಿಂದಾಗಿ ಬಹಳ ಸಮಸ್ಯೆ ಆಗಿದೆ, ಆದರೂ ಅದು ಸೀಸನಲ್, ಬೇರೆ ಯಾವ ಹಣ್ಣುಗಳು ಇಲ್ಲದಿರುವ ಟೈಮಲ್ಲಿ ಮಂಗಗಳು ತೋಟಕ್ಕೆ ದಾಳಿ ಮಾಡ್ತವೆ. ಅದು ಒಂದಲ್ಲ ಒಂದ್ 2-3 ಪಂಗಡ ಆಗಿ ಬಂದು ಇದ್ದ ಫಸಲನ್ನೆಲ್ಲ ತಿಂದು ಹಾಳು ಮಾಡ್ತವೆ. ಮತ್ತೆ ಕಾಡುಗಳಲ್ಲಿ ಅವುಗಳಿಗೆ ಆಹಾರ ಸಿಕ್ಕುವಾಗ ಮತ್ತೆ ಬರುವುದಿಲ್ಲ. ಗೇರು ಹಣ್ಣು ಟೈಮ್ನಲ್ಲೆಲ್ಲ ನಮಗೆ ಏನ್ ತೊಂದರೆ ಆಗುದಿಲ್ಲ, ಮತ್ತೆ ಹಲಸಿನ ಹಣ್ಣಿನ ಟೈಮಲ್ಲಿಯೂ ಏನ್ ತೊಂದರೆ ಆಗುದಿಲ್ಲ, ಫಸಲು ಸಿಗ್ತದೆ ಕೈಗೆ. ಅಡಿಕೆಗೆ ಸದ್ಯದ ಧಾರಣೆಯನ್ನ ನೋಡಿಕೊಂಡ್ರೆ ಯಾವ ಬೆಳೆನೂ ಸಾಲದು, ಯಾವ ಬೆಳೆನೂ ಅಲ್ಲ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ. ಅತಿಯಾದ ಬೆಲೆ ಬಂದಿರೋದ್ರಿಂದ ಎಲ್ಲರಿಗೂ ಬೆಳೆ ಕಳ್ಕೊಂಡಿವಲ್ಲ ಅನ್ನೋ ಒಂದು ದೊಡ್ಡ ಆತಂಕ. ಬೆಲೆ ಕಡಿಮೆ ಇದ್ದಾಗ ಹೋಯ್ತಲ್ಲ ಬಿಡು, ಇನ್ನೊಂದು ಒಳ್ಳೆ ಬೆಲೆ ಇರುವ ಬೆಳೆ ಇದೆ ಅಂತ ಅನ್ಕೊಂಡು ಸಮಾಧಾನ ಪಟ್ಟುಕೊಳ್ಬೋದಾಗಿತ್ತು. ಆದ್ರೂ ಪ್ರಯತ್ನಗಳನ್ನ ಮಾಡ್ತಿದ್ರೆ ನೀವು ಈಗ ರಬ್ಬರ್ ಹಾಕಿರುವ ಭಾಗದಲ್ಲಿ ಹೊಸ ಅಡಿಕೆಯನ್ನ ಹಾಕ್ಲಿಕ್ಕೆ ಶುರು ಮಾಡಿದ್ರೆ ಅಥವಾ ಇನ್ನೂ ಕೆಲವಾರು ವರ್ಷ ಆಗ್ಬೇಕನ್ನೋ ಒಂದು ಆಲೋಚನೆ ಇದೆಯಾ? ಈಗ ಮೊದಲೇ ಸಾಂಪ್ರದಾಯಿಕವಾಗಿ ಅಡಿಕೆ ತೋಟ ಇರುವಲ್ಲಿ ಅಡಿಕೆ ಬೆಳೆದು ಅಲ್ಲಿ ಹಳದಿ ಆಯ್ತು ಅಂತ ಹೇಳಿ ಡ್ರೈ ಲ್ಯಾಂಡ್ ಅಲ್ಲಿ ಸ್ವಲ್ಪ ಬೆಟ್ಟದಲ್ಲಿ ಹಾಕಿ ನೋಡಬೇಕು ಅಂತ ಹೇಳಿ ಪ್ರಯತ್ನ ಪಟ್ಟಿದ್ದೇನೆ. ನೀರು ಇಂಗಿ ಹೋಗುವಂತ ಜಾಗದಲ್ಲಿ ಹಾಕಿ ನೋಡುವ ಅಂತ ಹೇಳಿ ಹಾಗೆ ಬೆಟ್ಟದಲ್ಲಿ ಅಡಿಕೆ ಇಂಟರ್ಸಿ ಮಂಗಳ 2000 ತಕೊಂಡು ಬಂದು ಅದನ್ನು ನಾಟಿ ಮಾಡಿ 4 ಫಸಲು ಕೊಯ್ದಿದ್ದೇನೆ. ಸಾಧಾರಣ ಒಂದು 10 ಇಂಟರ್ಸಿ ಮಂಗಳದಲ್ಲಿ ವರ್ಷಕ್ಕೆ ಸಾಧಾರಣ 20 ಅಷ್ಟು ಅಡಿಕೆ ಕೊಯ್ದಿದ್ದೇನೆ. ಆದರೆ ಅದಕ್ಕೂ ಬಾಳಿಕೆ ಇಲ್ಲ, ಅದಕ್ಕೂ ಹಳದಿ ರೋಗ ಬಂದು ತೋಟ ಹೋಯಿತು. ಮತ್ತೆ ಆ ಜಾಗದಲ್ಲಿ ನಾನು ಪುನಃ ವಾಪಸ್ಸು ರಬ್ಬರನ್ನೇ ನಾಟಿ ಮಾಡಿದ್ದೇನೆ. ಹಾಗೆ ಈಗ ಗುಡ್ಡದಲ್ಲಿ ಆ ತೋಟದ ಎಡೆಯಲ್ಲಿ ರಬ್ಬರ್ ಮೇಲೆ ಬಂತು, ಅಡಿಕೆ ಕೆಳಗೆ ನಿಂತಿತ್ತು. ಅಂತೂ ಆ ಅಡಿಕೆ ತೋಟ ನಿರ್ನಾಮ ಆಗಿ ಹೋಯ್ತು. ಈಗಿನ ಫಸಲಿನ ಧಾರಣೆ ನೋಡಿದರೆ ಅಡಿಕೆಗೆ ಧಾರಣೆ ಇರುವಷ್ಟು ಯಾವುದಕ್ಕೂ ಧಾರಣೆ ಇಲ್ಲ. ನಾನು ಸುರುವಿಗೆ ಡಿಗ್ರಿ ಮುಗಿಸಿ ಮನೆಯಲ್ಲಿ ಬಂದು ಕೃಷಿಗೆ ತೊಡಗುವಾಗ ಅಡಿಕೆಗೆ ಕೆಜಿಗೆ 100, 120, 150 ಅಷ್ಟೇ ಇದ್ದಿದ್ದು, ಈಗ ಅಡಿಕೆಯ ಧಾರಣೆ ಗಗನಕ್ಕೇರಿದೆ. ಈಗ ನಮಗೆ ಅಡಿಕೆ ಇರಬೇಕಿತ್ತು ಅಂತ ಹೇಳುವಂತ ಒಂದು ಭಾವನೆ ಬರ್ತಾ ಇದೆ. ಆದರೂ ಅಡಿಕೆಯನ್ನು ಮಾಡುವ ಅಂತ ಹೇಳುವಂತ ಮನಸ್ಸು ಉಂಟು. ಆದರೆ ಅದು ಹಳದಿ ರೋಗ ಬಂದು ಸಮಸ್ಯೆ ಆಗ್ತದೆ. ಇಲ್ಲಿ ಸುತ್ತಮುತ್ತ ಅಡಿಕೆ ಸಸಿ ಹಾಕಿದ್ದಾರೆ, ಆದರೆ ಎಡೆ ಎಡೆಯಲ್ಲಿ ಒಂದೊಂದು ಹಳದಿ ಶುರುವಾಗಿದೆ. ಅವರಿಗೂ ಹಾಕಿದ್ದಕ್ಕೆ ಒಂದು 3-4 ಕೊಯ್ದಾರೆ ಅಷ್ಟೇ ಅಲ್ಲದೆ ಅದೊಂದು ದೊಡ್ಡ ಭರವಸೆ ಏನಿಲ್ಲ. ಅದರಲ್ಲಿ ನನಗೆ ಪ್ರಯತ್ನ ಮಾಡಬೇಕಂತ ಉಂಟು. ಹಾಗೆ ಅಡಿಕೆ ಬೆಳೆಯು ಬೆಳೆದ್ರೆ ಸ್ವಲ್ಪ ಉತ್ತಮ ಅಂತ ಅಂದಾಜು ಮಾಡ್ತಾ ಇದ್ದೇನೆ. ಈಗ ರಬ್ಬರ್ಗೆ ಪ್ರಸ್ತುತ ಬೆಲೆ ಹೇಗಿದೆ? ನೀವು ಮಾಡಿದ ಖರ್ಚು ತಕ್ಕಂತೆ ವರಮಾನ ಸಿಗ್ತಾ ಇದೆಯಾ? ಹೇಗೆ ರಬ್ಬರಿಗೆ ಕಳೆದ ವರ್ಷದ ಧಾರಣೆ ಸ್ವಲ್ಪ ಕಡಿಮೆ ಇತ್ತು. ಕಳೆದ ವರ್ಷ ಧಾರಣೆ 100 ಶುರುವಾಗಿ 125, 130 ಎಲ್ಲ ಇತ್ತು. ಈ ವರ್ಷದ ಧಾರಣೆ ರಬ್ಬರಿಗೂ ಒಳ್ಳೆ ಬೆಲೆ ಬಂದಿದೆ. ಅದು ಸಾಧಾರಣ 190 ತಲುಪಿತ್ತು, ಈಗ ವಾಪಸ್ಸು ಹಿಂದೆ ಬರ್ತಾ ಇದೆ. ಅಂತೂ ಸಾಧಾರಣ 150 ಮೇಲೆ ರಬ್ಬರಿಗೆ ಧಾರಣೆ ಇದ್ರೆ ತೊಂದರೆ ಆಗ್ಲಿಕ್ಕಿಲ್ಲ ಅಂತ ಅನಿಸ್ತದೆ. ತೆಂಗು ಚಂಬು ಗ್ರಾಮ ಸುತ್ತಮುತ್ತ ಚೆನ್ನಾಗಿ ಬರ್ತಾ ಇದೆ ಅಂತ ಅನಿಸ್ತಾ ಇದೆ ಅಲ್ವಾ? ತೆಂಗಿಗೆ ತೊಂದರೆ ಇಲ್ಲ, ಆದ್ರೆ ತೆಂಗು 1 60 ಮರ ಹಿಡಿಯುವ ಕಾರಣ ಅದರಲ್ಲಿ ಏನೋ ಜೀವನ ಹೋಗ್ತದೆ, ದೊಡ್ಡ ಉತ್ಪತ್ತಿ ಏನು ಇಲ್ಲ ಅದರಲ್ಲಿ. ಆದ್ರೆ ತೆಂಗಿಗೆ ಒಳ್ಳೆ ಜಾಗ, ತೆಂಗಿಗೆ ಒಳ್ಳೆ ಫಸಲು ಬರ್ತಾ ಉಂಟು. ಆದ್ರೆ ಮೊದಲಿನ ಫಸಲು ಈಗ ಈ ವಾತಾವರಣ ಏರುಪೇರಿಂದಾಗಿ ಅದು ಕಾಯಿ ಕಚ್ಚುತ್ತಾ ಇಲ್ಲ, ಅಂತೂ ದೊಡ್ಡ ಇಳುವರಿ ಕಾಣ್ತಾ ಇಲ್ಲ. ಅಂತೂ ತೆಂಗಿಗೆ ತೊಂದರೆ ಆಗ್ಲಿಲ್ಲ, ಹಾಗೆ ತೆಂಗು ಬರ್ತಾ ಉಂಟು ಚೆನ್ನಾಗಿ. ನೀವು ಹಸಿ ಕಾಯಿಗಳನ್ನ ಮಾರಾಟ ಮಾಡ್ತೀರಾ ಅಥವಾ ಯಾವ ರೂಪದಲ್ಲಿ ತೆಂಗನ್ನ ಮಾರಾಟ ಮಾಡ್ತಾ ಇದ್ರಿ? ಬಲಿತ ಕಾಯಿಯನ್ನೇ, ಹಣ್ಣಾದ ತೆಂಗು ಬೆಳೆದ ಕಾಯಿಯನ್ನೇ ಸುಲಿದು ಮಾರಾಟ ಮಾಡ್ತಾ ಇದ್ದೇವೆ. ಅದಕ್ಕೆ ಉತ್ತಮ ಧಾರಣೆ ಇದೆ. ಈಗ ಸಾಧಾರಣ 30-34 ರೂಪಾಯಿವರೆಗೆ ಈ ವರ್ಷ ಬಂದಿತ್ತು. ಹಾಗೆ ತೆಂಗಿಗೆ ತೊಂದರೆ ಇಲ್ಲ, ಈ ವರ್ಷದ ಧಾರಣೆ ಚೆನ್ನಾಗಿದೆ. ಕೊಕ್ಕೋ ಎಷ್ಟು ಗಿಡಗಳಿದಾವೆ, ಹೇಗಿದೆ ಫಸಲು? ಕೊಕ್ಕೋ ಸಾಧಾರಣ 350-400 ಗಿಡಗಳಿದೆ. ಕೊಕ್ಕೋ ಈಗ ನಮ್ಮ ಕೈ ಹಿಡಿದಂತ ಬೆಳೆ ಅಂತ ಹೇಳಿದ್ರೆ ಒಂದು ತೆಂಗು ಮತ್ತು ಕೊಕ್ಕೋ ರಬ್ಬರು, ಈ 3 ಮಿಶ್ರ ಕೃಷಿಯಿಂದಾಗಿ ನಾವು ಉಳಿದಿದ್ದೇವೆ ಕೃಷಿಕರು. ಈ ಸೈಡಿನ ಸಂಪಾಜೆ ಚೆಂಬು ಗ್ರಾಮದವರು ಉಳಿದಿದ್ದೇ ಈ 3 ಬೆಳೆಯಿಂದಾಗಿ. ಇಲ್ಲದೇ ಇದ್ರೆ ನಮಗೆ ಜೀವನಕ್ಕೆ ತುಂಬಾ ಕಷ್ಟವೇ, ಅಲ್ಲದೆ ಬೇರೆ ನಿರ್ವಹಣೆ ಮಾಡಲಿಕ್ಕೆ ಸಮಸ್ಯೆ ಆಗ್ತಿತ್ತು. ಈಗ ಕೊಕ್ಕೋ ಸೀಸನ್, ಅದು ವರ್ಷದಲ್ಲಿ 2 ಮಾತ್ರ ಅದರ ಫಸಲು ಇರುವುದು. ಮಳೆಗಾಲದಲ್ಲಿ ಜೂನ್ ಟೈಮಲ್ಲಿ ಅದರ ಫಸಲು ಚೆನ್ನಾಗಿ ಬರ್ತದೆ. ಈ ವರ್ಷ ಕೊಕ್ಕೋಗೆ 55-60 ರೂಪಾಯಿವರೆಗೆ ಬಂದಿತ್ತು. ತೊಂದರೆ ಇಲ್ಲ, ಧಾರಣೆ ಉತ್ತಮ ಆಗಿದೆ. ನೀವೆಲ್ಲ ಹಸಿ ಬೀಜವನ್ನು ಮಾರಾಟ ಮಾಡ್ತೀರಾ ಅಥವಾ ಬೀಜವನ್ನು ಒಣಗಿಸಿ ಕೊಡ್ತೀರಾ? ಹಸಿ ಬೀಜವನ್ನು ಮಾರಾಟ ಮಾಡ್ತೇವೆ. ಒಣಗಿಸಲಿಕ್ಕೆ ಮಳೆಗಾಲದಲ್ಲಿ ಬಹಳ ಸಮಸ್ಯೆ ಆಗ್ತದೆ. ಇಲ್ಲಿಗೆ ಬಂದು ತೆಗೆದುಕೊಂಡು ಹೋಗ್ತೀರಾ ಅಥವಾ ಎಲ್ಲಿ ಹೋಗಿ ಮಾರಾಟ ಮಾಡ್ತೀರಿ? ಚೆಂಬು ಗ್ರಾಮದಲ್ಲಿ ಒಂದು ಕೃಷಿಕರ ಮಾರಾಟ ಸೊಸೈಟಿ ಇದೆ, ಅಲ್ಲಿಗೆ ಬಂದು ಉತ್ತಮ ಧಾರಣೆ ಕೊಟ್ಟು ತಕೊಂಡು ಹೋಗ್ತಾ ಇದ್ದಾರೆ. ಮತ್ತೆ ಲೋಕಲ್ ಆಗಿ ಕೆಲವು ಅಂಗಡಿಗಳು ಸಹ ಕೊಕ್ಕೋ ಬೀಜವನ್ನು ಖರೀದಿಸುತ್ತಾರೆ, ಅಲ್ಲಿಯೂ ನಮಗೆ ಮಾರಾಟ ಮಾಡುವ ಚಾನ್ಸಸ್ ಇದೆ. ಮಾರಾಟಕ್ಕೆ ಸಮಸ್ಯೆ ಏನಿಲ್ಲ. ಸ್ನಾತಕೋತ್ತರ ಪದವಿ ಮಾಡಿಕೊಂಡು ಕೃಷಿಗೆ ಬಂದಿರುವ ಹಿನ್ನೆಲೆಯಲ್ಲಿ ಏರಿಳಿತಗಳನ್ನ ಕಂಡಿದ್ರೆ ಒಳ್ಳೆ ದುಡ್ಡನ್ನು ನೋಡಿರಬಹುದು, ಬೆಳವಣಿಗೆಗೆ ಅಥವಾ ಬದುಕಿಗೆ ಸಮಸ್ಯೆ ಇಲ್ಲ ಅನ್ನೋ ಒಂದು ಸಂದರ್ಭದಲ್ಲೇ ಮತ್ತೇನೋ ಸಮಸ್ಯೆಗಳು ಎದುರಾಗಿದ್ದಾವೆ. ಕೃಷಿಯಲ್ಲಿ ಹಾಗೆ ಬೆಳೆ ಬಂತು, ದುಡ್ಡು ಬಂತು ಅನ್ನುವಾಗ ದುಡ್ಡು ಕಳ್ಕೊಂಡ್ವಿ, ಬೆಳೆ ಹೋಯ್ತು ಅನ್ನೋ ಒಂದು ಸನ್ನಿವೇಶಗಳನ್ನು ನಾವು ನೋಡ್ತಾ ಇರ್ತೀವಿ. ಒಟ್ಟಾರೆ ವಿಶ್ಲೇಷಣೆ ಮಾಡಿದ್ರೆ ಕೃಷಿ ಬಗ್ಗೆ ಏನು ಹೇಳ್ತೀರಿ? ಸ್ನಾತಕೋತ್ತರ ಪದವಿ ಮಾಡ್ಕೊಂಡು ಬಂದಿರೋರು ನೀವು. ಕೃಷಿಯ ಬಗ್ಗೆ ನಾವು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಕೃಷಿ ತೋ ನಾ ದುರ್ಭಿಕ್ಷಮ್ ಅಂತ ಹೇಳಿ, ಕೃಷಿಯಿಂದ ಒಬ್ಬ ಉನ್ನತ ಮಟ್ಟಕ್ಕೆ ಹೋಗ್ಲಿಕ್ಕೂ ಈಗಿನ ಧಾರಣೆಯಲ್ಲಿ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ, ಈ ಕೃಷಿಯ ಧಾರಣೆಯು ಅದಕ್ಕೆ ತಗಲುವಂತ ವೆಚ್ಚವನ್ನು ವಿಶ್ಲೇಷಿಸಿದಾಗ ಕೂಲಿಯವರ ಸಮಸ್ಯೆ ತುಂಬಾ ಜಾಸ್ತಿ ಇದೆ. ಹಾಗಾಗಿ ಕೂಲಿಯವರ ಸಮಸ್ಯೆಯೂ ಇದೆ, ಮತ್ತೆ ವೇಜಸ್ಸು ಜಾಸ್ತಿ ಆದ ಕಾರಣ ದೊಡ್ಡ ಮಾರ್ಜಿನ್ ವಿಶೇಷವಾಗಿ ಏನು ಇಲ್ಲ. ಮತ್ತೆ ಈ ಕೃಷಿಯನ್ನು ಈಗ ಜೀವನೋಪಾಯಕ್ಕೆ ಮಾಡುವುದಕ್ಕಿಂತ ಹವ್ಯಾಸವಾಗಿ ಮಾಡುವುದು ಒಳ್ಳೇದು ಅಂತ ನನಗೆ ಅನಿಸ್ತಾ ಉಂಟು. ಯಾಕೆಂತ ಹೇಳಿದ್ರೆ, ಈಗಿನ ಇದರಲ್ಲಿ ಕೂಲಿ ಕಾರ್ಮಿಕರ ಸಮಸ್ಯೆಯಿಂದಾಗಿ ರೆಗ್ಯುಲರ್ ಆಗಿ ಕೃಷಿಗೆ ಜನ ಇಲ್ಲ. 2-3 ಎಕರೆ ಜಾಗ ಇದ್ರೆ ಅವರವರೇ ಕೃಷಿ ಮಾಡದಿದ್ರೆ ಆಗ್ಬಹುದು, ಜನ ಇಟ್ಟುಕೊಂಡು ಮಾಡುವುದು ಸಮಸ್ಯೆ. ನಿಮ್ಮಲ್ಲಿ ಎಷ್ಟು ಜನ ಕೆಲಸಕ್ಕೆ ಬರ್ತಾರೆ, ಹೇಗೆ ದಿನಗೂಲಿ ಇದೆಯಲ್ಲ? ರೆಗ್ಯುಲರ್ ಆಗಿ 3-4 ಜನ ಇದ್ದಾರೆ. ಅವರು ನಾವು 200-250 ರೂಪಾಯಿ ಹೆಣ್ಣು ಜನಕ್ಕೂ, ಗಂಡಸರಿಗೂ 400 ರೂಪಾಯಿವರೆಗೆ ಸಂಬಳ ಇದೆ. ಊಟ ಚಾಯ ಎಲ್ಲ ಇದೆ, ಅದು ಮಾಮೂಲು ಬರುವಂತವರು. ಮತ್ತೆ ಹೆಚ್ಚಿಗೆ ಧಾರಣೆ ಕೊಡಬೇಕಂತಾರೆ, 500 ರೂಪಾಯಿಯಿಂದ ಕಡಿಮೆ ಯಾರು ಕೂಲಿಗೆ ಬರುವುದಿಲ್ಲ. ಹೆಣ್ಣು ಜನಕ್ಕೆ 300-350 ರೂಪಾಯಿವರೆಗೆ ಸಂಬಳ ಇದೆ. ನಿಜ, ಎಲ್ಲರೂ ದುಡ್ಡು ಮಾಡಬೇಕನ್ನೋ ಒಂದು ಹಂಬಲದಲ್ಲಿ ಕಾರ್ಮಿಕರ ಒಂದು ವಿಚಾರದಲ್ಲೂ ಏನು ಕಡಿಮೆ ಇಲ್ಲ. ಮತ್ತೆ ಬೇರೆ ಬೇರೆ ಸೌಲಭ್ಯಗಳು ಮತ್ತಿತರ ಸಹಾಯ ಸಿಗೋದ್ರಿಂದ ಅವರೂ ಎಷ್ಟೋ ಸಂದರ್ಭಗಳಲ್ಲಿ ಕೈ ಸಿಗೋದಿಲ್ಲ ಅನ್ನೋ ರೀತಿಯಲ್ಲಿ ವರ್ತಿಸೋದಿದೆ. ಕೋಕೋ, ತೆಂಗು, ರಬ್ಬರು ಈ ಬೆಳೆಗಳಿಗೆ ರಾಸಾಯನಿಕ ಗೊಬ್ಬರ, ಸಗಣಿ ಗೊಬ್ಬರ ಇದನ್ನೆಲ್ಲ ಹೇಗೆ ಪೂರೈಕೆ ಮಾಡ್ತದ್ರಿ? ನಾನು ಹೆಚ್ಚಾಗಿ ಹಳದಿ ರೋಗ ಬಂದ ನಂತರ ರಾಸಾಯನಿಕ ಗೊಬ್ಬರವನ್ನು ಹಾಕಲೇ ಇಲ್ಲ ಅಂತ ಹೇಳಬಹುದು. ಎಲ್ಲವನ್ನು ಸಾವಯವ ಕೃಷಿಯಿಂದವೇ ಮಾಡ್ತಾ ಇದ್ದೇನೆ. ನಾನು 1-2 ಹಸುಗಳನ್ನು ಸಾಕಿ, ಕರುಗಳನ್ನು ಸಾಕಿ, ಆ ಕರುಗಳಿಂದ ಸಿಕ್ಕುವಂತ ಗೊಬ್ಬರ, ಕಂಪೋಸ್ಟ್ ಗೊಬ್ಬರದಿಂದಾಗಿ ಅದನ್ನೇ ನಾನು ಹೆಚ್ಚಾಗಿ ಬಳಸ್ತಾ ಇದ್ದೇನೆ. ನನ್ನ ತೋಟದಲ್ಲಿ ಫರ್ಟಿಲೈಸರ್ ಹಾಕುವಂತದ್ದು ಪದ್ಧತಿ ಆವತ್ತಿಂದವೇ ಅದನ್ನು ತ್ಯಜಿಸಿದ್ದೇನೆ, ಪೂರ್ತಿ ಸಾವಯವಾಗಿ ಮಾಡ್ತಾ ಇದ್ದೇನೆ. ಮತ್ತೆ ಈ ಗೋಬರ್ ಗ್ಯಾಸ್ ನಮ್ಮಲ್ಲಿ ಇದೆ, ಅದರ ಸ್ಲರಿಯನ್ನು ಸಹ ಈ ಕೊಕ್ಕೋಗೆ ಅದಕ್ಕೆಲ್ಲ ಹಾಕ್ತಾ ಇದ್ದೇನೆ. ಗೋಬರ್ ಅನಿಲ ಘಟಕವನ್ನು ಸ್ಥಾಪನೆ ಮಾಡಿ ಎಷ್ಟು ವರ್ಷ ಆಯ್ತು? ಸಾಧಾರಣ ನಾವು 20-22 ವರ್ಷದಿಂದ ಗೋಬರ್ ಗ್ಯಾಸ್ ಉಪಯೋಗಿಸ್ತಾ ಇದ್ದೇವೆ. ಇದರಿಂದಾಗಿ ನಮಗೆ ಉರುವಲು ಉಳಿತಾಯವಾಗ್ತದೆ, ಮತ್ತೆ ಗ್ಯಾಸು ಉಳಿತಾಯ ಆಗ್ತದೆ. ಹಾಗೆ ಹಸು ಸಾಕುವುದರಿಂದ ಗೋಬರ್ ಗ್ಯಾಸ್ ಉಪಯೋಗ ಪಡೆದಿದ್ದೇನೆ. ಎಂತದು, ಡ್ರಮ್ ಮಾದರಿನಾ ಅಥವಾ ಒಳಗಡೆ ಸಿಮೆಂಟ್ ತೊಟ್ಟಿ ತರ ಮಾಡಿ ಮಾಡ್ತಾರಲ್ಲ, ದಿನಬಂಧು ಮಾದರಿನಾ? ಡ್ರಮ್ ಮಾದರಿ, ಫೈಬರ್ ಡ್ರಮ್. ಸುಳ್ಳ್ಯದ ನಾನು ಅದನ್ನು ಖರೀದಿಸಿ ಫೈಬರ್ ಡ್ರಮ್ ಅನ್ನು ಉಪಯೋಗಿಸಿ ಗೋಬರ್ ಗ್ಯಾಸ್ ಪಡೆಯುತ್ತಾ ಇದ್ದೇವೆ. 20 ವರ್ಷಗಳಲ್ಲಿ ಏನು ತೊಂದರೆ ಆಗಿಲ್ವಾ? 20 ವರ್ಷದಲ್ಲಿ ನನಗೆ ಡ್ರಮ್ಮಿನಲ್ಲಿ ಯಾವುದೇ ಸಮಸ್ಯೆ ಬರಲಿಲ್ಲ. ಆದರೆ ಈ ಡ್ರಮ್ಮಿಗೆ ಹಾಕಿದ ಚಾವಣಿಯಿಂದ ತೆಂಗಿನಕಾಯಿ ಬಿದ್ದು 1-2 ಸಲ ಅದು ತೂತಾಗಿತ್ತು. ಅವರೇ ಬಂದು ಅದನ್ನು ರಿಪೇರಿ ಮಾಡಿ ಕೊಟ್ಟಿದ್ದಾರೆ. ಹಾಗಾಗಿ ಏನು ಸಮಸ್ಯೆ ಇಲ್ಲ. 20 ವರ್ಷದಿಂದ ಆ ಡ್ರಮ್ ಅನ್ನು ಉಪಯೋಗಿಸ್ತಾ ಇದ್ದೇನೆ. ಇವತ್ತು ಸುಸ್ಥಿತಿಯಲ್ಲಿಯೇ ಇದೆ ಡ್ರಮ್. ಹಾಗೆ ಗ್ಯಾಸ್ ಬರ್ತಾ ಇದೆ. ಗೋಬರ್ ಗ್ಯಾಸ್ ಸ್ಲರಿ ಇದೆಯಲ್ಲ, ಅದನ್ನ ಹೇಗೆ ನೀವು ಬೆಳೆಗಳಿಗೆ ಉಪಯೋಗಿಸ್ಕೊಳ್ತದ್ರಿ? ನೀರಿನ ಜೊತೆಗೆ ಸೇರಿಸಿ ದುರ್ಬಲಗೊಳಿಸ್ಕೊಂಡು ಹಾಕ್ತೀರಾ ಅಥವಾ ನೇರವಾಗಿ ಕೊಟ್ಬಿಡ್ತೀರಾ? ನೀರಿನ ಮುಖಾಂತರ ಕೊಡುವಂತ ವ್ಯವಸ್ಥೆ ನಮ್ಮಲ್ಲಿ ಇಲ್ಲ ಈಗ. ಮತ್ತೆ ಅಡಿಕೆ ತೋಟ ಹೋದ ನಂತರ ನಾನು ಅದರ ಬಗ್ಗೆ ಸ್ಲರಿಯ ಬಗ್ಗೆ ನೀರಿನಲ್ಲಿ ಮುಖಾಂತರ ಕೊಡುವಂತದರ ಬಗ್ಗೆ ಯೋಚಿಸಲೇ ಇಲ್ಲ. ಮೊದಲೇ ಕಲ್ಪನೆ ಇತ್ತು ನನಗೆ, ಅದರ ಹೊಂಡ ತೆಗೆದು ಅದರಿಂದ ಡೈರೆಕ್ಟ್ ಪೈಪ್ ಲೈನ್ ಮುಖಾಂತರ ಬುಡಕ್ಕೆ ಹಿಡಿಯುವಂತ ವ್ಯವಸ್ಥೆ ಮಾಡುವ ಅಂತ ಹೇಳಿ. ಆದ್ರೆ ಈ ತೋಟ ನಶಿಸಿ ಹೋದ ನಂತರ ನಾನು ಆ ವಿಷಯವನ್ನೇ ಕೈ ಬಿಟ್ಟಿದ್ದೇನೆ. ಮತ್ತೆ ಈಗ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಆ ಸ್ಲರಿಯನ್ನು ಡ್ರೈ ಆಗ್ತದೆ, ಡ್ರೈ ಆದ ಕೂಡಲೇ ಆ ಡ್ರೈ ಅನ್ನು ಬಟ್ಟಿ ಮುಖಾಂತರ ಎಲ್ಲ ಕೊಕ್ಕ ಗಿಡಗಳಿಗೆ, ತೆಂಗಿನ ಮರ ಬುಡಕ್ಕೆ ಹಾಕ್ತಾ ಇದ್ದೇನೆ. ಅಂದ್ರೆ ಬಗ್ಗಡವನ್ನ ಒಣಗಿಸಿ ಆಮೇಲೆ ಗಿಡಗಳಿಗೆ ಪೂರೈಕೆ ಮಾಡ್ತೀರ ಅಂದಂಗಾಯ್ತು. ಹೌದು, ಅದೇ ತರ ಮಾಡ್ತಾ ಇದ್ದೇವೆ. ಬಗ್ಗಡ ಒಣಗ್ತದೆ, ಬೇಸಿಗೆಯಲ್ಲಿ ಡ್ರೈ ಆಗ್ತದೆ. ಮಳೆಗಾಲದಲ್ಲಿ ಚಂಡಿ ಇದ್ರೂ ಬೇಸಿಗೆಯಲ್ಲಿ ಅದು ಡ್ರೈ ಆದ ಕೂಡಲೇ ನಾವು ಅದನ್ನು ತೆಗೆದು ಉಪಯೋಗಿಸ್ತಾ ಇದ್ದೇವೆ. ಇನ್ನು ಕಾಂಪೋಸ್ಟ್ ಗೊಬ್ಬರ ತರ ಏನಾದ್ರು ಮಾಡ್ತೀರಾ ಅಥವಾ ಎರೆಹುಳು ಗೊಬ್ಬರವನ್ನು ತಯಾರಿಸಿಕೊಳ್ತೀರಾ ಹೇಗೆ? ಸಾವಯವ ಮಿಷನ್ ಟೈಮ್ ನಲ್ಲಿ ನಾವು ಎರೆಹುಳ ತೊಟ್ಟಿ ಮಾಡಿ ಎರೆಹುಳ ಗೊಬ್ಬರ ಉಪಯೋಗಿಸ್ತಾ ಇದ್ದೆವು. ಎರೆಹುಳ ತಕೊಂಡು ಬಂದು ತೊಟ್ಟಿಯಲ್ಲಿ ಮಾಡಿದ ನಂತರ ನಮ್ಮ ಕಾಂಪೋಸ್ಟ್ ಗುಂಡಿಯಿಂದ ಎರೆಹುಳ ಅಲ್ಲಿಂದ ಇಲ್ಲಿಗೆ ಬರುವಂತದ್ದು, ಇಲ್ಲಿ ಕಂಪೋಸ್ಟಿನಲ್ಲಿ ಎರೆಹುಳಗಳು ತುಂಬಾ ಜಾಸ್ತಿಯಾಗಿ ಮತ್ತೆ ಅದು ಪ್ರಯೋಜನ ಆಗಿತ್ತು. ಸಾಧಾರಣ ಒಂದು 2-3 ವರ್ಷ ನಾನು ಆ ತರ ಎರೆಹುಳ ಗೊಬ್ಬರವನ್ನು ಉಪಯೋಗಿಸಿದ್ದೇನೆ. ಈಗ ನಮ್ಮಲ್ಲಿ ಉಪಯೋಗಿಸ್ತಾ ಇಲ್ಲ, ಖಾಲಿ ಕಂಪೋಸ್ಟ್ ಮಾತ್ರ ಉಪಯೋಗಿಸ್ತಾ ಇದ್ದೇನೆ ಅಷ್ಟೇ. ತಾವು ಹೇಳ್ತಾ ಇದ್ರಿ 10-18 ಎಕರೆ ತೋಟ ಇರೋದು, ಅದರಲ್ಲಿ ಅಡಿಕೆ ಗರಿಷ್ಠವಾಗಿ ಹೋಗಿದೆ, ರಬ್ಬರು, ತೆಂಗು, ಕೋಕೋ, ಬಾಳೆ ಇದೆ. ಒಟ್ಟಾರೆ ಖರ್ಚು ವೆಚ್ಚಗಳನ್ನ ನೋಡ್ಕೊಂಡ್ರೆ ತೊಂದ್ರೆ ಇಲ್ವಾ? ಇನ್ನು ಕೈಗೆ ಉಳಿತಾ ಇದೆಯಾ ಹೇಗೆ? ಈ ಖರ್ಚು ವೆಚ್ಚ ನೋಡಿದ್ರೆ ನಮಗೆ 1 ವರ್ಷದಿಂದ ನನ್ನ 2 ಹುಡುಗರು ಅವರಿಗೆ ವಿದ್ಯಾಭ್ಯಾಸ ಮುಗಿಯಿತು. ಅವರ ಖರ್ಚನ್ನೆಲ್ಲ ನಾನು ಸಾಧಾರಣವಾಗಿ ಎಲ್ಲವನ್ನು ಸಮದೂಗಿಸಿಕೊಂಡು ಬರ್ತಾ ಇದ್ದೇನೆ. ಹಾಗೆ ತುಂಬಾ ಅದರಿಂದ ನನಗೆ ಉಳಿತಾಯ ಏನೂ ಆಗಲಿಲ್ಲ, ಅಂತೂ ತೊಂದರೆ ಆಗಲಿಲ್ಲ, ಜೀವನಕ್ಕೆ ಯಾವುದೇ ತೊಂದರೆ ಆಗಲಿಲ್ಲ. ಕೆಲವೊಂದ್ಸರಿ ದುಡ್ಡು ಕಂಡಿರೋದು ಗೊತ್ತಾಗಲ್ಲ, ದುಡ್ಡು ಕಳ್ಕೊಂಡಿರೋದು ಗೊತ್ತಾಗಲ್ಲ, ಆದರೂ ಜೀವನ ಮಾಡ್ಲಿಕ್ಕೇನು ಸಮಸ್ಯೆ ಇಲ್ಲ. ತಾವು ಹೇಳಿದಂಗೆ ಸ್ವಲ್ಪ ಹಿಡುವಳಿ ಇಟ್ಕೊಂಡಿರೋರು ಸೊಗಸಾಗಿ ಅವ್ರ ಪಾಡಿಗೆ ಅವ್ರ ಕೆಲಸ ಮಾಡ್ಕೊಂಡು ಹೆಚ್ಚು ಖರ್ಚಿಲ್ದಲನೇ ಜೀವನ ಮಾಡೋದಿದೆ. ಹಿಡುವಳಿ ಹೆಚ್ಚಾದಷ್ಟು ಕಾರ್ಮಿಕರ ಮೇಲೆ ಅವಲಂಬನೆ, ಹಾಗೆ ಒಳ್ಳೆ ಬೆಲೆ ಬಂತು, ದುಡ್ಡು ಬಂತಂದ್ರೆ ಸಮಾಧಾನ. ಏರಿಳಿತಗಳು ಕೃಷಿಯಲ್ಲಿ ಆಗಿಂದಾಗೆ ಕಂಡು ಬರ್ತಾ ಇರ್ತವೆ, ಅದನ್ನ ಗಂಭೀರವಾಗಿ ತೆಗೆದುಕೊಳ್ಳದಲ್ಲೇ ಅಪ್ಪ ಮಾಡಿದ ಆಸ್ತಿ, ಹಾಗೆ ನಾವು ಇದರಲ್ಲಿ ಇಳಿದಿದೀವಿ ಅಂತ ಅನ್ಕೊಂಡು ಸಮಾಧಾನವಾಗಿ ಹೋಗ್ತಾ ಇರಬೇಕು ಅಲ್ವಾ ಭಟ್ರೆ? ಹೌದು, ನಾವು ಇದ್ದದನ್ನು ಉಳಿಸಿಕೊಂಡು ಅಭಿವೃದ್ಧಿ ಪಡಿಸುತ್ತಾ ಹೋಗ್ಬೇಕು. ಆದ್ರೆ ಏನ್ ತೊಂದರೆ ಇಲ್ಲ, ನಾನು ಹೊಸ ಗಿಡಗಳನ್ನು ತೆಂಗು ಅದನ್ನೆಲ್ಲ ಹಾಕಿ ಅಭಿವೃದ್ಧಿ ಪಡಿಸ್ತಾ ಇದ್ದೇನೆ. ಆದ್ರೆ ಕೆಲವು ಸಂದರ್ಭದಲ್ಲಿ ನಾನು ಪಶ್ಚಿಮ ಘಟ್ಟದ ಅರಣ್ಯದ ಅಂಚಿನಲ್ಲಿರುವ ಕಾರಣ ವರ್ಷದಲ್ಲಿ 1 ಸಲ ಆನೆ ದಾಳಿ ಮಾಡಿ ತೆಂಗು ಬಾಳೆಯನ್ನೆಲ್ಲ ನಾಶಪಡಿಸುತ್ತದೆ. ಅದಕ್ಕೆ ಈಗ ಸೋಲಾರ್ ಬೇಲಿಯನ್ನು ಹಾಕಿದ್ದೇನೆ, ಅದರ ನಂತರ ಸ್ವಲ್ಪ ಕಡಿಮೆ. ಇಲ್ಲದ್ರೆ ವರ್ಷದಲ್ಲಿ 1-2 ಸಲ ಆನೆ ಬಂದು ಬಾಳೆ ತೆಂಗು ಎಲ್ಲ ಹಾಳು ಮಾಡಿದೆ. ಎಷ್ಟು ವೆಚ್ಚ ಆಯ್ತು, ಯಾವಾಗ ಹಾಕ್ಸಿದ್ರಿ ಸೌರಶಕ್ತಿ ಬೇಲಿಯನ್ನ? ಸೌರಶಕ್ತಿ ಬೇಲಿ 2 ವರ್ಷದಿಂದ ನಾನು ಸೌರಶಕ್ತಿ ಬೇಲಿ ಉಪಯೋಗಿಸ್ತಾ ಇದ್ದೇನೆ. ಇದಕ್ಕೆ ಸಾಧಾರಣ ನನಗೊಂದು 25,000-30,000 ಅಂದಾಜಿ ಖರ್ಚಾಯಿತು. ಬೇಲಿ ಹತ್ರ ಬಂದಡಿಗೆ ಶಾಖ ಹೊಡೆದಡಿಗೆ ಆನೆಗಳು ಹಂದಿಗಳು ಹತ್ರ ಬರೋದಿಲ್ಲ ಅಥವಾ ಬಂದು ಹೋಗ್ಬಿಡ್ತಾವಲ್ವಾ? ಹಂದಿಗಳಿಗೆ ಅಷ್ಟು ದೊಡ್ಡ ವಿಶೇಷ ಏನು ತೊಂದರೆ ಆಗುವುದಿಲ್ಲ, ಆನೆಗಳಿಗೆ ಪ್ರಯೋಜನ ಆಗಿದೆ ಅದು ಅಂತ ಹೇಳಿದ್ರೆ, ಅವು ದೂರದಿಂದವೇ ಅದರಲ್ಲಿ ವಿದ್ಯುತ್ ಇದೆ ಅಂತ ಹೇಳುವಂತಹದ್ದನ್ನು ಕಂಡು ಹಿಡಿದು ಅದ್ರ ಹತ್ತಿರ ಬರುವುದಿಲ್ಲ, ಹತ್ತಿರ ಹತ್ತಿರ ಬಂದು ಅದ ಮುಟ್ಲಿಲ್ಲ, ಅವು ಹೋಗಿದ್ದಾವೆ. ಆದ್ರೆ ಈ ಆನೆಗಳು ಬರುವುದಿಲ್ಲ ಅಂತ ಹೇಳಿ ನಾವು ಗ್ರಹಿಸಿದ್ರೆ, ನೆಗ್ಲಿಜೆನ್ಸ್ ಮಾಡಿದ್ರೆ ಕರೆಂಟ್ ಕೊಡದ ದಿವಸ ಅವು ತೋಟದೊಳಗೆ ಬರ್ತವೆ, ಅದು ನಮಗೆ ಗೊತ್ತಾಗುದಿಲ್ಲ. ಈ ಆನೆಗಳು ಬಂದ ಕೂಡಲೇ ನಮಗೆ ಊರಿನಲ್ಲಿ ಗೊತ್ತಾಗ್ತದೆ, ಅಲ್ಲಿ ಇಲ್ಲಿ ಗರ್ನ ಲೋಟಿಸುದು, ಶಬ್ದ ಮಾಡುವಂತದ್ದು. ಅಷ್ಟೊತ್ತಿಗೆ ನಾವು ಈ ಸೋಲಾರ್ ಬೇಲಿಯನ್ನು ಜಾಗೃತ ಮಾಡಬೇಕು, ಸೋಲಾರ್ ಕರೆಂಟ್ ಬೇಲಿ ಸುಸ್ಥಿತಿಯಲ್ಲಿ ಇದೆಯಾ ಅಂತ ನೋಡ್ಬೇಕು, ಕರೆಂಟ್ ಬಿಡಬೇಕು, ಅದಕ್ಕೆ ಏನ್ ಬರುದಿಲ್ಲ, ತೊಂದರೆ ಆಗುದಿಲ್ಲ. ಕೋತಿಗಳ ಕಾಟ ಎಷ್ಟು ಮಟ್ಟಿಗಿದೆ ನಿಮ್ ಭಾಗದಲ್ಲಿ? ಕೋತಿಗಳ ಕಾಟ ಹೇಳಿ ಪ್ರಯೋಜನ ಇಲ್ಲ, ಎಲ್ಲಾ ಕಡೆಯಲ್ಲಿಯೂ ಕೋತಿಗಳ ಕಾಟವೇ. ಕೃಷಿಕರಿಗೆ ಪ್ರಧಾನ ವೈರಿ ಅಂತ ಹೇಳಿದ್ರೆ ಈಗ ಇವತ್ತಿನ ದಿನಗಳಲ್ಲಿ ಕೋತಿಗಳೇ, ಬೇರೆ ಯಾವುದು ಇಲ್ಲ. ಯಾವ್ದು ಮಾಡಿದ್ರು ಕೋತಿಗಳು ಅದನ್ನು ತಿಂದು ಹಾಳು ಮಾಡ್ತವೆ. ಕೃಷಿಕನಿಗೆ ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಅಂತ ಹೇಳುವ ಹಾಗೆ ಈ ಕೋತಿಗಳು ಬಂದ್ರೆ ಬಾಳೆ, ತೆಂಗು, ಅಡಿಕೆ ಎಲ್ಲವನ್ನು ಅವು ಎಳೆದು ಹಾಕಿ 500 ಜಾಸ್ತಿ ಅದನ್ನು ಹಾಳು ಮಾಡಿ ಬಿಡ್ತವೆ. ನಮ್ಮನ್ನು ನೋಡಿದ ಕೂಡಲೇ ಅವು ಓಡುದಷ್ಟೇ ಅಲ್ಲದೆ ಮತ್ತೆ ಪುನಃ ವಾಪಸ್ ಹೋಗಿ ವಾಪಸ್ ಬರ್ತವೆ. ಅಂತೂ ಕೋತಿಗಳು ಮಳೆಗಾಲದ ಸೀಸನ್ ಹಣ್ಣು ಇರುವ ಟೈಮಲ್ಲಿ ಆದರೂ ತೋಟಕ್ಕೆ ಉಪದ್ರವ ಕೊಡುವುದಿಲ್ಲ, ಇಲ್ಲದೇ ಇದ್ರೆ ತೋಟಕ್ಕೆ ಬಂದು ಎಲ್ಲವನ್ನು ಈ ಬಾಳೆ, ಕೊಕ್ಕೋ ಎಲ್ಲವನ್ನು ತಿಂದು ಹಾಳು ಮಾಡ್ತವೆ. ಅವು ತಿಂದು ಉಳಿದದ್ದಿದ್ರೆ ನಾವು ಮತ್ತೆ ಅದನ್ನು ಕೊಯ್ದು ಮಾರಾಟ ಮಾಡಬೇಕಷ್ಟೇ. ಈ ಬೇಸಿಗೆಯಲ್ಲಿ ಲಾಸ್ಟಿಗೆ ಸಾಧಾರಣ ಫೆಬ್ರವರಿ ಮಾರ್ಚ್ ಟೈಮಲ್ಲಿ ಆದ್ರೆ ಗೇರು ತೋಟದಲ್ಲಿ ಗೇರು ಹಣ್ಣು ಇರ್ತದೆ, ಅದು ಗೇರು ಹಣ್ಣು ತಿಂದುಕೊಂಡು ಅದನ್ನು ತಿಂತವೆಲ್ಲದೇ ತೋಟಕ್ಕೆ ಬರುವುದಿಲ್ಲ. ಅದ ನಂತರ ಹಲಸಿನ ಹಣ್ಣು ಶುರುವಾದ್ರೆ ಸಾಧಾರಣ ಜುಲೈ ಆಗಸ್ಟಿನವರೆಗೆ ಹಲಸಿನ ಹಣ್ಣು ಇದ್ರೆ ಅವು ತೋಟಕ್ಕೆ ಬರುವುದಿಲ್ಲ. ಮಾವಿನ ಹಣ್ಣು ಹಲಸಿನ ಹಣ್ಣು ತಿಂತವೆ ಅಷ್ಟೇ ಅಲ್ಲದೆ ಇದನ್ನು ಹಾಳು ಮಾಡೋದು ಕಡಿಮೆ. ನಮ್ಮ ಊರಲ್ಲಿ ಈಗ ತೆಂಗಿಗೆ ಉಪದ್ರ ಅಷ್ಟು ಇಲ್ಲ, ಕೊಕ್ಕ ಮತ್ತೆ ಬಾಳೆಗೆ ಬಹಳ ಉಪದ್ರ ಮಂಗಗಳಿಂದ. ಮನೆ ಮುಂದೆ ನಾವು ಬಂದ ತಕ್ಷಣ ನೀವು ಬೆಳೆದಿರುವ ಕಬ್ಬನ್ನ ನೋಡಿದ್ವಿ, ವಿಶಾಲವಾಗಿ ಬೆಳೆದಿದೆ, ಬಹಳ ಚೆನ್ನಾಗಿ ವೃದ್ಧಿ ಆಗಿದೆ. ಎಷ್ಟು ವರ್ಷ ಆಯ್ತು, ಹೇಗೆ ಉಪಯೋಗಿಸ್ಕೊಳ್ತಿದ್ರಿ? ಕಬ್ಬು ನಾವು ಖರ್ಚಿಗೆ ಅಂತ ನಟ್ಟಿದ್ದೇವೆ. ಅದೊಂದು 10-15 ವರ್ಷದ ಹಿಂದೆ ನಾವು ಅದನ್ನು ಮನೆ ಎದುರುಗಡೆ ಕಬ್ಬು ಇರಲಿ ಅಂತ ನೆಡುವಾಗ ಅದು ಸಸಿ ಚೆನ್ನಾಗಿ ಬರಲಿಲ್ಲ. ಆ ನಂತರ ನನ್ನ ಹುಡುಗರಿಗೆ ಶಾಲೆ ಬಿಟ್ಟು ಬಂದ ಕೂಡಲೇ ಮತ್ತೆ ಎಲ್ಲಿಯಾರು ಹೋಗಿ ಬಂದ ಕೂಡಲೇ ನಮಗೆಂತ ತಿಂಡಿ ಕೊಡಮ್ಮ ಅಂತ ಹೇಳುವಾಗ ಎಂತ ಮಾಡೋದು ಇದಕ್ಕೆ, ಪೇಟೆಗೆ ಹೋಗಿ ಬಂದ ಕೂಡಲೇ ಚಾಕ್ಲೇಟ್ ಅಂದಿದ್ದೀರಪ್ಪ ಅಂತ ಕೇಳುವಾಗ ಚಾಕ್ಲೇಟ್ ಇಲ್ಲ ಮಗ, ಈಗ ಒಂದು ಕಬ್ಬು ತಕೊಂಡು ಬಂದಿದ್ದೇನೆ ನಾನು ಅಂತ ಹೇಳಿ ಅದನ್ನು ಕೊಡ್ತಾ ಇದ್ದೆ. ಅದು ಹಲ್ಲಿಗೂ ಒಳ್ಳೇದು ಆರೋಗ್ಯಕ್ಕೂ ಒಳ್ಳೇದು ಹಾಗೆ ಹೇಳಿ ನಾನು ಕಬ್ಬು ತಕೊಂಡು ಬಂದು ಅವರಿಗೆ ಕೊಡ್ತಾ ಇದ್ದೆ. ನನ್ನ ಹೆಂಡತಿ ಅದನ್ನು ಕಬ್ಬನ್ನು ಕೊರೆದು ಮಕ್ಕಳಿಗೆ ಕೊಡ್ತಾ ಇದ್ಲು. ಅದ್ರಲ್ಲಿ ಉಳಿದ ತುಂಡಿದ್ರೆ ಅದನ್ನು ನಟ್ಟಿದ್ದೆ. ಆ ನಟ್ಟ ಕಬ್ಬು ಈಗ ಜಹಾಲ್ ತುಂಬಾ ಕಬ್ಬಾಗಿದೆ. ಇದನ್ನು ಈಗ ನಮ್ಮ ಹತ್ತಿರದ ಮನೆಯವರು ಗಣಪತಿ ಪೂಜೆ ಅಂತಾರಿದ್ರೆ ಅವರು ತಕೊಂಡು ಹೋಗ್ತಾರೆ, ಮತ್ತೆ ಹೆಚ್ಚಿಗೆ ಇದ್ರೆ ನಾನು ಮಾರಾಟ ಮಾಡ್ತೇನೆ ಅಷ್ಟೇ. ಚೆನ್ನಾಗಿದೆ ಜ್ಯೂಸ್ ಕಬ್ಬು, ಮೃದುವಾದ ಕಬ್ಬು ತಿನ್ಲಿಕ್ಕೂ ಜ್ಯೂಸ್ ಮಾಡ್ಕೊಂಡು ಕುಡಿಲಿಕ್ಕೂ ಹಿತವಾಗಿರುತ್ತೆ. ಕೃಷಿಯಲ್ಲಿ ಹೀಗೆ ಹುಡುಕ್ತಾ ಹೋದ್ರೆ 10 ಸಂಗತಿಗಳು ಕಾಣ್ತಾ ಇರ್ತವೆ. ನಿಮ್ಮ ತೋಟದಲ್ಲಿ ಅಲ್ಲಲ್ಲಿ ಜೇನು ಪೆಟ್ಟಿಗೆಗಳನ್ನ ಇಟ್ಕೊಂಡಿದ್ದೀರಿ ಅಂತ ಅನ್ಕೊಂಡು ಉಲ್ಲೇಖ ಮಾಡ್ತಾ ಇದ್ರಿ. ಎಷ್ಟು ಪೆಟ್ಟಿಗೆಗಳನ್ನ ಎಷ್ಟು ವರ್ಷಗಳಿಂದ ಇಟ್ಟಿದ್ದೀರಿ, ಜೇನುತುಪ್ಪ ಎಷ್ಟು ಸಿಗ್ತಾ ಇದೆ, ಮತ್ತೆ ಇದರ ಅನುಕೂಲಗಳ ಬಗ್ಗೆ ಉಲ್ಲೇಖ ಮಾಡಿ. ನಾವು ಸಾಧಾರಣ ಒಂದು 10-12 ವರ್ಷದಿಂದ ಜೇನು ಪೆಟ್ಟಿಗೆ ಇಟ್ಟುಕೊಂಡು ಜೇನು ಸಾಕಣೆ ಮಾಡ್ತಾ ಇದ್ದೇವೆ. ಈ ಜೇನು ಸಾಕಣೆ ನನಗೆ ಅದರ ಅಭಿರುಚಿ ಬರಲಿಕ್ಕೆ ನನ್ನ ತಂದೆಯವರು ಬಹಳ ಮೊದಲು ಜೇನು ಪೆಟ್ಟಿಗೆ ಇಟ್ಟು ಸಾಕ್ತಾ ಇದ್ರಂತೆ. ಅವರು ಸಾಧಾರಣ ಒಂದು 30 ಪೆಟ್ಟಿಗೆ ಇಟ್ಟುಕೊಂಡಿದ್ರು ಅಂತ ಹೇಳ್ತಾ ಇದ್ರು. ನನಗೆ ನೆನಪಿಗೆ ಬರುವಾಗ ಅವರು ಜೇನು ಸಾಕುವುದನ್ನು ಬಿಟ್ಟಿದ್ದಾರೆ, ಮತ್ತೆ ಪೆಟ್ಟಿಗೆಗಳು ಇರಲಿಲ್ಲ. ಅದರ ನಂತರ ನಾನು ಡಿಗ್ರಿ ಮುಗಿಸಿ ಮನೆಗೆ ಬಂದ ಕೂಡಲೇ ನನಗೂ ಜೇನು ಮಾಡಿದರೆ ಆಗ್ಬಹುದು ಅಂತ ಇತ್ತು. ಯಾಕೆ ಅಂತ ಹೇಳಿದ್ರೆ ಜೇನು ಬಹಳ ಇಷ್ಟ ಅಲ್ಲ, ಮಕ್ಕಳಿಗೂ ಇಷ್ಟ, ಮತ್ತೆ ಈ ದೋಸೆಗೆ ಹಾಕಿ ತಿನ್ಲಿಕ್ಕೂ ಅದು ಬಹಳ ಇಷ್ಟ. ಹಾಗೆ ಜೇನು ಮಾಡಬೇಕು ಅಂತ ಹೇಳಿ ಮೊದಲಿದ್ದ ಪೆಟ್ಟಿಗೆಯನ್ನೆಲ್ಲ ಜೋಡಿಸಿ ಎಲ್ಲ ಇಟ್ಟು, ಆ ಪೆಟ್ಟಿಗೆ ಸರಿ ಇಲ್ಲವೋ ಏನೋ ಗೊತ್ತಿಲ್ಲ, ಅದರಲ್ಲಿ ಈ ತೊಡ್ವೆ ಜೇನು ನಿಲ್ತಾ ಇರಲಿಲ್ಲ. ಮತ್ತೆ ಇದು ಅವೈಜ್ಞಾನಿಕ ಅಂತ ನನಗೆ ಕಂಡು ಅರಂತೋಡಿನಲ್ಲಿ ಒಂದು ಜೇನು ತರಬೇತಿ ಕಾರ್ಯಕ್ರಮ ಇತ್ತು. ಹಾಗೆ ಆ ಅರಂತೋಡಿಗೆ ಜೀಪಲ್ಲಿ ಹೋಗ್ತಾ ಇದ್ದೆ, ಒಂದು ವಾರದ ತರಬೇತಿ ಕೊಡ್ತಾರೆ ಅಂತ ಹೇಳಿ ಅಲ್ಲಿಗೆ ಹೋಗು ಅಂತ ಹೇಳಿ ಹೋಗ್ತಾ ಇದ್ದೆ. ನಾನು ಹೋಗುವಾಗ ನನ್ನ ಹೆಂಡತಿಯ ಒಟ್ಟಿಗೆ ನಾನು ಬರ್ತೇನೆ ಅಂತ ಹೇಳಿ ಅವಳು ಬಂದ್ಲು, ಮತ್ತೆ ಒಬ್ಬ ಕೆಲಸದವ ಆ ಟೈಮಲ್ಲಿ ಇದ್ದ, ಅವನು ನಾನು ಬರ್ತೇನೆ ಅಣ್ಣ ನಿಮ್ಮೊಟ್ಟಿಗೆ ಅಂತ, ಆಯ್ತು ನೀನು ಬಾ ಹೋಗು ಅಂತ ಹೇಳಿ ನಾನು ಅವನನ್ನು ಕರ್ಕೊಂಡು ಹೋದೆ. ಇವತ್ತು ಅವನು ಒಂದು 2 ಪೆಟ್ಟಿಗೆಯನ್ನು ಇಟ್ಟು ಅವನು ಜೇನು ಸಾಕ್ತಾ ಇದ್ದಾನೆ, ನಾನು ಒಂದು 10 ಪೆಟ್ಟಿಗೆ ನನ್ನಲ್ಲಿ ಜೇನು ಸಾಕಣೆ ಮಾಡ್ತಾ ಇದ್ದೇನೆ. ಇದರಿಂದ ನಾನು ಜೇನು ಮಾರಾಟ ಮಾಡಬೇಕು ಅಂತ ಉದ್ದೇಶದಿಂದ ಜೇನು ಮಾಡಲಿಲ್ಲ. ತೆಂಗಿಗೆ ಬಾಳೆಗೆ ಎಲ್ಲ ಪಾಲಿನೇಷನ್ ಆಗ್ಲಿಕ್ಕೆ ಬೇಕಾಗಿ ಜೇನು ಕುಡಿದ್ರೆ ಅದನ್ನು ಹಿಡಿದು ಪೆಟ್ಟಿಗೆಯಲ್ಲಿ ಹಾಕಿ ತಕೊಂಡು ಬರ್ತಾ ಇದ್ದೆ. ವರ್ಷದಲ್ಲಿ ಒಂದು 2-3 ಸಲ ಜೇನು ತೆಗಿತೇನೆ. ಮಾರಾಟ ಮಾಡುವ ಉದ್ದೇಶದಿಂದ ನಾನು ಮಾಡಲಿಲ್ಲ ಅಂತ, ಹೆಚ್ಚಿಗೆ ಜಾಸ್ತಿ ಉಳಿದ್ರೆ ನಾನು ಮಾರಾಟ ಮಾಡ್ತೇನೆ, ತೊಂದರೆ ಇಲ್ಲ. ಜೇನು ಕುಡಿಗಳು ಅವರ ಕೆಲಸ ಕಾರ್ಯವನ್ನು ಬೆಳಿಗ್ಗೆ ನೋಡ್ಲಿಕ್ಕೆ ಬಹಳ ಚಂದ, ಮತ್ತೆ ಜೇನು ತುಂಬಿಸಲಿಕ್ಕೆ ಸ್ವಲ್ಪ ಕಷ್ಟ ಇದೆ. ಜೇನು ತೆಗಿಲಿಕ್ಕೂ ಹಾಗೆ ಅದು ಕಡಿಯುತ್ತದೆ, ಕಡಿಯಿತು ಅಂತ ಹೇಳಿ ನಾವು ಹೆದರಿ ಬಿಟ್ರೆ ಅದು ಅಲ್ಲಿಗೆ ನಿಂತು ಹೋಗಬಹುದು. ಆದ್ರೆ ಕಡಿದ್ರು ನಮಗೇನು ಸಮಸ್ಯೆ ಆಗ್ಲಿಲ್ಲ, ಅದು ಒಳ್ಳೇದು ಅಂತ ಹೇಳ್ತಾರೆ. ಹಾಗೆ 10 ಪೆಟ್ಟಿಗೆ ನನ್ನಲ್ಲಿ ಈಗ ಇದೆ. ಹಸುಗಳನ್ನ ಎಷ್ಟೋ ಜನ ಸಾಕ್ಲಿಕ್ಕೆ ಇಷ್ಟಪಡೋದಿಲ್ಲ, ಏನೇನೋ ಸಮಸ್ಯೆ ಹೇಳ್ತಾರೆ. ನೀವು ಇತಿಮಿತಿಗಳಲ್ಲೂ ಇಟ್ಕೊಂಡಿದ್ರೆ ಹೇಗೆ ಅವುಗಳಿಗೆ ಮೇವು ಕೊಡೋದು, ಮೇಯಿಸ್ಕೊಂಡು ಬರೋದು, ಅವುಗಳ ಪೋಷಣೆ ಪಾಲನೆ? ನಮ್ಮಲ್ಲಿ ಮೊದಲೇ ನಾಟಿ ಹಸುಗಳು ಸುಮಾರಿತ್ತು. ಆ ನಾಟಿ ಹಸುಗಳು ಬಹಳ ಮೊದಲು ಇದ್ದದ್ದು, ಅದು ಒಂದೊಂದೇ ನಶಿಸಿ ಕಾಡಿನಲ್ಲಿರುವ ಚಿಟ್ಟೆ ಹುಲಿಗಳು ಬಂದು ಅವುಗಳನ್ನು ತಿಂತು ಒಂದೊಂದೇ ನಿರ್ನಾಮ ಆಗಿ ಹೋಯ್ತು. ಅಷ್ಟೊತ್ತಿಗೆ ನಮಗೆ ಹಾಲಿಗೆ ಬೇಕಾಗಿ ಒಂದು ಜರ್ಸಿ ದನ ತರಬೇಕು ಅಂತ ಹೇಳಿ ಹಾಗೆ ಜರ್ಸಿ ದನವನ್ನು ತಕೊಂಡು ಬಂದು ಆಗ ಸಾಕ್ಲಿಕ್ಕೆ ಶುರು ಮಾಡಿದ್ವು. ಅಷ್ಟೊತ್ತಿಗೆ ನನ್ನ ತಂದೆಯವರ ಕಾಲದಲ್ಲಿ ಸಾಧಾರಣ ಒಂದು 5-6 ದನಗಳು ರೆಗ್ಯುಲರು, ಒಂದು 2-3 ಕರೆಯುವಂತದ್ದು, ಹೀಗೆ ಸಾಕ್ತಾ ಇದ್ದೇವೆ. ಕೃಷಿ ತೋಟ ಇತ್ತು, ಮೇವಿಗೆ ನಮ್ಮ ತೋಟದಲ್ಲಿರುವ ಹುಲ್ಲನ್ನೇ ನಾವು ಆಗಲು ಹಾಕ್ತಾ ಇದ್ದೇವೆ. ಈಗ ಏನಾಗಿದೆ ಅಂತ ಹೇಳಿದ್ರೆ ತುಂಬಾ ದನ ಸಾಕ್ಲಿಕ್ಕೂ ಕಷ್ಟ, ಅದಕ್ಕೆ ಈ ಜರ್ಸಿ ದನಗಳಾದ ಕೂಡಲೇ ಅವುಗಳನ್ನು ಹೊರಗೆ ಬಿಡ್ಲಿಕ್ಕೆ ಜಾಗ ಇಲ್ಲ, ಅವು ಸುತ್ತಾಡಿಕೊಂಡು ಬರಲಿಕ್ಕೆ ಬಯಲು ಇಲ್ಲ. ಇದರಿಂದಾಗಿ ಹಸುಗಳ ಸಂಖ್ಯೆಯನ್ನು ಕಡಿಮೆ ಮಾಡಿದೆವು, ಮತ್ತೆ ಅವುಗಳಿಗೆ ಮೇವು ಹಾಕಲಿಕ್ಕೆ ಸಮಸ್ಯೆ ಆಯಿತು. ಹಾಗೆ ಈಗ ದಿನ ಖರ್ಚಿಗೆ ತಕ್ಕ ನಾವು 2 ಹಸುಗಳು 2 ಕರುಗಳು ಒಟ್ಟು 4-5 ನಡೆ ದನಗಳಿವೆ ಅಷ್ಟೇ. ನೋಡಿ, ಮಿತ ಭಾಷೆಯಾಗಿರುವ ನೀವು ನಾವು ಕೇಳಿದ್ರೆ ಮಾತ್ರ ಹೇಳಕ್ ಹೋಗ್ತೀರಿ, ಹೆಚ್ಚು ಹೇಳೋದಕ್ಕಿಂತ ಮಿತವಾಗಿ ಉಲ್ಲೇಖ ಮಾಡ್ತೀರಿ. ಕೃಷಿಕರದ ಹಾಗೆ ಹೆಚ್ಚು ಮಾತಾಡೋದಕ್ಕಿಂತ ಕಡಿಮೆ ಮಾತಾಡೆ ಹೆಚ್ಚು ಕೆಲಸ ಮಾಡೋದು. ನಿಮ್ಮ ಅನುಭವಗಳನ್ನು ಹಂಚಿಕೊಂಡ್ರಿ ಭಟ್ರೆ, ತಮಗೆ ಧನ್ಯವಾದಗಳು, ನಮಸ್ಕಾರ. ಕೇಳಿದ ಶ್ರೋತೃಗಳಿಗೆ ಎಲ್ಲರಿಗೂ ನಮಸ್ಕಾರ ಹೇಳ್ತಾ ಆಕಾಶವಾಣಿಯವರಿಗೆ ನನ್ನ ಧನ್ಯವಾದ, ನಮಸ್ತೆ. ಕೇಳಿದ್ರೆ ಇದುವರೆಗೆ ಮಡಿಕೇರಿ ತಾಲೂಕು ಚಂಬು ಗ್ರಾಮದ ಎಸ್ ಮಹೇಶ್ವರ ಭಟ್ ಅವರ ಜೊತೆಗೆ ರಬ್ಬರ್, ತೆಂಗು, ಕೊಕ್ಕೋ, ಹಾಗೆ ಹಸು ಸಾಕಾಣಿಕೆ ಜೇನು ಸಾಕಾಣಿಕೆ ಕುರಿತಂತೆ ವಿಚಾರಗಳನ್ನು ಪಡೆದು ನಿಮಗೆ ತಲುಪಿಸಿದ್ವಿ. ಅವರ ಸಂಖ್ಯೆ ಹೀಗಿದೆ: 9686221334 9686221334. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಕೆಳಗರೆ ಈಗ ಬಂಗಾರದ ಮನುಷ್ಯ ಚಿತ್ರದ ಒಂದು ಗೀತೆ, ಗೀತೆಯನ್ನು ಹಾಡಿದ್ದಾರೆ ಪಿಬಿ ಶ್ರೀನಿವಾಸ್. ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ, ಆಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಮನಸ್ಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದೆಂದು ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಕೆತ್ತಲಾಗದು ಕಗ್ಗಲ್ಲೆಂದು ಎದೆಗುಂದಿದ್ದರೆ ಶಿಲ್ಪಿ, ಆಗುತ್ತಿತ್ತೆ ಕಲೆಗಳ ಬೀಡು, ಕೊಮ್ಮಟೇಶನ ನೆಲೆನಾಡು ಬೇಲೂರು ಹಳೆಬೀಡು. ಕೆತ್ತಲಾಗದು ಕಗ್ಗಲ್ಲೆಂದು ಎದೆಗುಂದಿದ್ದರೆ ಶಿಲ್ಪಿ, ಆಗುತ್ತಿತ್ತೆ ಕಲೆಗಳ ಬೀಡು, ಗೊಮ್ಮಟೇಶನ ನೆಲೆನಾಡು ಬೇಲೂರು ಹಳೆಬೀಡು. ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಬಂಗಾರದ ಮನುಷ್ಯ ಚಿತ್ರದ ಗೀತೆಯೊಂದಿಗೆ ಇವತ್ತಿನ ನಮ್ಮ ಕಿಸಾನ್ ಮಾಣಿ ಕಾರ್ಯಕ್ರಮ ಮುಗಿಯಿತು. ಇನ್ನು ನಾಳಿನ ಕಿಸಾನ್ ಮಾಣಿಯಲ್ಲಿ ರೈತ ಮಕ್ಕಳಿಗೆ ಮುಖ್ಯಮಂತ್ರಿಗಳ ರೈತ ವಿದ್ಯಾನಿಧಿಯ ಕುರಿತು ಕೊಡಗು ಜಿಲ್ಲೆಯ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಶಭಾನಾ ಎಂ ಶೇಖ್ ಅವರೊಡನೆ ಸಂದರ್ಶನ ಕೇಳುವಿರಿ. ಮತ್ತೆ ನಾಳಿನ ಕಿಸಾನ್ ಮಾಣಿಯಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸುದ್ದಿ ಜೊಂಪೆ ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ ಫ್ರಿಡ್ಜ್ ವಾಷಿಂಗ್ ಮಿಷಿನ್ ಅಲ್ಮಿರಾ ಕಾಟ್ ಸೋಫಾ ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್ ಮಹದೇವಪೇಟೆ ಮಡಿಕೇರಿ. ಕಾಲ್ 0827220018. ಸುದ್ದಿ ಜೊಂಪೆ ಓದುತ್ತಿರೋ ಉಳುವಾರನ ರೋಷನ್ ವಸಂತ್. ಜೊಂಪೆನ ವಿವರ. ಗಂಗಾ ಕಲ್ಯಾಣ ಯೋಜನೆಯಡಿಲಿ 2015 2020 ಮುಟ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗ ಮತ್ತು ಅಲ್ಪಸಂಖ್ಯಾತರ ವರ್ಗಕ್ಕೆ ಸೇರಿದ ಫಲಾನುಭವಿಗಳಿಗೆ ತೆಗೆದುಕೊಟ್ಟಿರುವ ಬೋರ್ವೆಲ್ಗಳ ನೋಡಿಕೆ ಕರ್ನಾಟಕ ವಿಧಾನ ಪರಿಷತ್ತಿನ ವಿಶೇಷ ಸದನ ಸಮಿತಿಯು ಬರುವ ತಿಂಗಳ ಜನವರಿ 4 ಜಿಲ್ಲೆಗೆ ಬಂದವೆ. ಬಂದವಕ್ಕೆ ಸರಿಯಾದ ಮಾಹಿತಿನ ಕೊಡಕುತ್ತ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವರು ಸೂಚನೆ ಕೊಟ್ಟಳು. ಇಂದು ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಮಂಡಳಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ಅವರು ಮಾತಾಡಿ, ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ವಾಲ್ಮೀಕಿ ಅಭಿವೃದ್ಧಿ ನಿಗಮ ಸೇರಿದಂಗೆ ಸುಮಾರು ನಿಗಮಗಳಲ್ಲಿ ಗಂಗಾ ಕಲ್ಯಾಣ ಯೋಜನೆ ಅನುಷ್ಠಾನ ಸಂಬಂಧ ಸರಿಯಾದ ಮಾಹಿತಿ ಕೊಡಕುತ್ತ ಸೂಚನೆ ಕೊಟ್ಟು ಸಭೆಯಲ್ಲಿ ಹೆಚ್ಚುವರಿ ಜಿಲ್ಲಾಧಿಕಾರಿ ರಾಜು ಮೊಗವೀರ, ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ವ್ಯವಸ್ಥಾಪಕ ಚಂದ್ರಶೇಖರ್ ಸೇರಿದಂಗೆ ಸುಮಾರು ಇಲಾಖೆಯ ಅಧಿಕಾರಿಗಳು ಹಾಜರಾಗಿ ಸರಿಯಾದ ಮಾಹಿತಿನ ಕೊಟ್ಟು ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ನ ವರ್ಷದ ಮಹಾಸಭೆ ಬರುವ ತಿಂಗಳ ಜನವರಿ 7 ಬೆಳಿಗ್ಗೆ 10 ಮಡಿಕೇರಿನ ಸ್ಕೌಟ್ಸ್ ಗೈಡ್ಸ್ ಭವನದಲ್ಲಿ ಜಿಲ್ಲಾಧಿಕಾರಿಯವರ ಅಧ್ಯಕ್ಷತೆಯಲ್ಲಿ ನಡೆದಿದೆ. ಕೊರೋನಾ ಮಹಾಮಾರಿ ಕಾಯಿಲೆಯಿಂದ ಪ್ರಾಣ ಕಳ್ಕೊಂಡ ಬಿಪಿಎಲ್ ಕುಟುಂಬದ ಸದಸ್ಯರಿಗೆ ಸರ್ಕಾರದ ಕಡೆಯಿಂದ ಕೊಡುವ 1 ಲಕ್ಷ ರೂಪಾಯಿ ಚೆಕ್ನ ಇಂದು ಶಾಸಕ ಕೊಂಬಾರನ ಜಿ ಬೋಪಯ್ಯವು ತಹಶೀಲ್ದಾರ್ ಕಚೇರಿಯಲ್ಲಿ ಹಂಚಿದವು. ಇದೇ ಹೊತ್ತಲ್ಲಿ ತಹಶೀಲ್ದಾರ್ ಮಹೇಶ್, ಶಿರೇಸ್ದಾರ್ ದೇವರಾಜವು ಹಾಜರಿದ್ದವು. ಹೊದ್ದೂರು ಹತ್ತಿರದ ಪಾಲೇಮಾಡಿನ ಸುಮಾರು 12.70 ಎಕರೆ ಜಾಗಲಿ ಅಂತಾರಾಷ್ಟೀಯ ಮಟ್ಟದ ಕ್ರಿಕೆಟ್ ಆಟದ ಬಣೆಗೆ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವರು ಇಂದು ಭೂಮಿ ಪೂಜೆ ಮಾಡಿದವು. ಮಡಿಕೇರಿ ತಾಲೂಕಿನ ಬೇಂಗೂರು ಗ್ರಾಮದ ಬಿ ಬಾಡಗ ಮತ್ತೆ ಬಲ್ಲಮವಟಿ ಗ್ರಾಮಕ್ಕೆ ಸಂಪರ್ಕ ಕೊಡುವ ರಸ್ತೆಗೆ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯಿಂದ ನಬಾರ್ಡ್ ಯೋಜನೆಯಡಿ ಸೇತುವೆ ಕಟ್ಟಿಗೆ ಸುಮಾರು ರೂಪಾಯಿ 60 ಲಕ್ಷ ಅನುದಾನ ಬಿಡುಗಡೆಯಾಗಿದ್ದು ಶಾಸಕ ಕೊಂಬಾರನ ಜಿ ಬೋಪಯ್ಯವು ಇಂದು ಭೂಮಿ ಪೂಜೆ ಮಾಡಿದವು. ಜಿಲ್ಲೆಯಿಂದ ಬೆಳಿಗ್ಗೆ 11 ಆಕೀರಿಯಾದಂಗೆ ಮಹಾಮಾರಿ ಕೊರೋನಾ ಅಂಟು ಕಾಯಿಲೆ ಹೊಸದಾಗಿ 14 ಪತ್ತೆಯಾಗಿಟ್ಟು ಮಡಿಕೇರಿ ತಾಲೂಕಲ್ಲಿ 5, ವಿರಸ್ಪೇಟೆ ತಾಲೂಕಲ್ಲಿ 3, ಹಾಗೆ ಸೋಮಾರಪೇಟೆ ತಾಲೂಕಲ್ಲಿ 6 ಸೇರಿದಂಗೆ ಒಟ್ಟು 14 ಕಾಯಿಲೆ ತಾಗಿರುವುದು ಬೆಳಕಿಗೆ ಬಂದುಟ್ಟು ಜಿಲ್ಲೆಯಲ್ಲಿ ಇಂದಿನವರೆಗೆ 35,933 ಕಾಯಿಲೆ ಬಂದುಟ್ಟು ಇದರಲ್ಲಿ 35,220 ಕಾಯಿಲೆ ತಾಗಿ ಬಚ್ಚವಾಗಳು. 438 ಇಂದಿನವರೆಗೆ ಈ ಮಾರಿ ಕಾಯಿಲೆಗೆ ಸಿಕ್ಕಿ ಪ್ರಾಣ ಕಳ್ಕೊಂಡಳು. 275 ಸಕ್ರಿಯ ಪ್ರಕರಣಗಾವುಟ್ಟು 40 ಕಂಟೈನ್ಮೆಂಟ್ ವಲಯಗಾವುಟ್ಟು ಜಿಲ್ಲೆಯ ಪಾಸಿಟಿವಿಟಿ ರೇಟ್ 0.54 ಆಗುಟ್ಟುತ್ತ ಕೊರೋನಾಕ್ಕೆ ಸಂಬಂಧಪಟ್ಟಂಗೆ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವರು ಮಾಹಿತಿ ಕೊಟ್ಟಳು. ಕುಶಾಲನಗರ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮಾರ್ಷಲ್ ಆರ್ಟ್ಸ್ ಮತ್ತು ಯೋಗ ಸಂಸ್ಥೆಯ ಕಡೆಯಿಂದ ನಡೆದ ಬ್ಲಾಕ್ ಬೆಲ್ಟ್ ಪರೀಕ್ಷೆಯಲ್ಲಿ ಎಡವನಾಡು ಡೋಜದ ದರ್ಶನ್ ಪಾಣತ್ತಲೆ, ದೊಡ್ಡತೂರಿನ ಯೋಗೇಶ್ ಡಿಎನ್, ಎಡವನಾಡಿನ ಪ್ರಮೋದ್ ಡಿಪಿಒ ಪಾಸಾಗಿ ಒಳ್ಳೆ ಸಾಧನೆ ಮಾಡಿಳು. ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಕಡೆಯಿಂದ ನಾಳೆ ಮಧ್ಯಾಹ್ನ 2:30 ಮಡಿಕೇರಿ ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಬೋಧಕ ಆಸ್ಪತ್ರೆಯ ಕಾವೇರಿ ಬ್ಲಾಕ್ನ ಲೆಕ್ಚರ್ ಹಾಲ್ಲಿ ಗ್ರಂಥಾಲಯದ ಉದ್ಘಾಟನಾ ಕಾರ್ಯಕ್ರಮ ಏರ್ಪಾಡಾಟು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿಯ ಕಡೆಯಿಂದ 4:01 ಬೆಳಿಗ್ಗೆ 10 ಪೊನ್ನಂಪೇಟೆನ ಅಪ್ಪಚ್ಚಕವಿ ವಿದ್ಯಾಲಯದಲ್ಲಿ ಉಪನ್ಯಾಸಕರಿಗೆ ಕೊಡವ ಭಾಷಣ ಕಲಿಕೆ ಕಾರ್ಯಾಗಾರ ಏರ್ಪಾಡಾಟು. ಗಂಗಾ ಕಲ್ಯಾಣ ಯೋಜನೆಯಡಿ 2015 ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗ ಹಂಗೆ ಅಲ್ಪಸಂಖ್ಯಾತರ ವರ್ಗಕ್ಕೆ ಸೇರಿದ ಫಲಾನುಭವಿಗಳಿಗೆ ತೆಗೆಸಿದ ಬೋರ್ವೆಲ್ಗಳಿಗೆ ಸಂಬಂಧಪಟ್ಟಂಗೆ ನೋಡಿಕೆ ಇರುವ ಕರ್ನಾಟಕ ವಿಧಾನ ಪರಿಷತ್ತಿನ ವಿಶೇಷ ಸದನ ಸಮಿತಿ ತಂಡ ಬರುವ ತಿಂಗಳ ಜನವರಿ 4 ಜಿಲ್ಲೆಗೆ ಬಂದವೆ. ಅಂದು ಬೆಳಿಗ್ಗೆ 10:00 to 11:00 ಮುಟ ಗಂಗಾ ಕಲ್ಯಾಣ ಯೋಜನೆಯಡಿಲಿ ತೆಗೆದಿರುವ ಬೋರ್ವೆಲ್ಗಳಿಗೆ ಸಂಬಂಧಪಟ್ಟಂಗೆ ಬಂದಿರುವ ಪುಕಾರುಗಳ ಕುರಿತು ಮಡಿಕೇರಿ ಜಿಲ್ಲಾ ಪಂಚಾಯಿತಿ ಸಭಾಮಂಡಳಿ ಸಾರ್ವಜನಿಕರಿಂದ ಪುಕಾರುಗಳ ತಕೊಂಡು ಅಧಿಕಾರಿಗಳೊಟ್ಟಿಗೆ ಚರ್ಚೆ ಮಾಡಿವೆ. ಅಲ್ಲಿಂದ 12 ಮುಟ ರೈತರ ಜಾಗಗಳಿಗೆ ಹೋಗಿ ತೆಗೆದಿರುವ ಬೋರ್ವೆಲ್ಗಳ ನೋಡಿವೆ ಅಂತ ಕರ್ನಾಟಕ ವಿಧಾನ ಪರಿಷತ್ತಿನ ಕಾರ್ಯದರ್ಶಿಗ ತಿಳಿಸಿಳು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿಯ ಕಡೆಯಿಂದ 2019-20-21 ಸಾಲಿನ ಗೌರವ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಬರುವ ತಿಂಗಳ ಜನವರಿ 3 ಮಧ್ಯಾಹ್ನ 3 ಸುಳ್ಯದ ಜಾನಕಿ ವೆಂಕಟರಮಣಗೌಡ ಸಭಾಭವನದಲ್ಲಿ ಏರ್ಪಾಡಾಟು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಕಡೆಯಿಂದ ಜನವರಿ 2022 ಕುಟುಂಬ ಕಲ್ಯಾಣ ಕಾರ್ಯಕ್ರಮದಡಿಲಿ ಮಹಿಳಾ ಸಂತಾನ ಹರಣ ಶಸ್ತ್ರಚಿಕಿತ್ಸಾ ಶಿಬಿರ ಬರುವ ತಿಂಗಳ ಜನವರಿ 11-19 ಮುಟ ಜಿಲ್ಲೆಯ ಬೇರೆ ಬೇರೆ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಲ್ಯಾಪ್ರೋಸ್ಕೋಪಿಕ್ ಮತ್ತು ಟ್ಯೂಬೆಕ್ಟಮಿ ಶಸ್ತ್ರಚಿಕಿತ್ಸಾ ಶಿಬಿರ ನಡೆದೇ ಅಂತ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗ ತಿಳಿಸಿಳು. ಜಿಲ್ಲೆಯಲ್ಲಿ ಬೆಳೆ ನಷ್ಟ ಸಂಬಂಧ 9 ಹಂತದಲ್ಲಿ 9,038 ರೈತರ ಬ್ಯಾಂಕ್ ಅಕೌಂಟ್ಗೆ 11.09 ಕೋಟಿ ಬೆಳೆ ಪರಿಹಾರ ಹಾಕೊಳ್ಳೋತ ಜಿಲ್ಲಾಧಿಕಾರಿಗ ಮಾಹಿತಿ ಕೊಟ್ಟಳು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್ ಮಹದೇವಪೇಟೆ ಮಡಿಕೇರಿ. ಕಾಲ್ 0827220018. ಕೇಳಿಗರೆ ಈಗ ಜಾಹೀರಾತುಗಳು.